ಬಿತ್ತಿದ ಬೀಜ ಹೆಮ್ಮರವಾಗು ಅಚ್ಚರಿಯುಂಟು ಮಣ್ಣಿನಲ್ಲಿ ಹುಟ್ಟಿದ ಸೂರ್ಯ ಹೂವಲಿ ವಾಸಿಸು ದಿನಚರಿಯುಂಟು ಹಳ್ಳಿಯಲಿ ನಿಂತೆ ಇರುವ ಬಾನಿಗೂ ಹೊಸದಿದು ನಿಲ್ಲದೆ ತಿರುಗೋ ಭೂಮಿಗೂ ಬೆರಗಿದು ಸ್ವರ್ಗವ ತೆರೆದಿದೆ ನಿಸರ್ಗವಾಗಿಳು ನಿಸರ್ಗ ಕಾಯಲು ರೈತನೆ ಕಾವಲು ನಾಗರಿಕತೆಯಲ್ಲಿ ಮರೆತರೆ ನೇಗಿಲು ನಾಲ್ಕೇ ದಿನದಲ್ಲಿ ಲೋಕವೇ ಕತ್ತಲು ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಮಾತಾಡ್ ಮಾತಾಡ್ ಚಲುವ ಕನ್ನಡ ಈ ಸಂಜೆ 7:45 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ತಪ್ಪದೆ ಕೇಳಿ ಆರಿಸಿ ಭಾಗವಹಿಸಿ. ನಮ್ಮ ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093 ಎಸ್ ಡಿ ಕ್ರಮಾಂಕ 083394. ತಪ್ಪದೆ ಕೇಳಿ ಈ ಸಂಜೆ 7:45 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಮಾತಾಡ್ ಮಾತಾಡ್ ಕನ್ನಡ. ಮಾತಾಡ್ ಮಾತಾಡು ಮಲ್ಲಿಗೆ ಸಂಪಿಗೆ ನಲ್ಮೆ ಕೇಳುವರೆ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನ. ಇನ್ನು ಮುಂದೆ ಕೇಳಿ ವೀರ ಪರಂಪರೆ ಚಿತ್ರದ ಒಂದು ಸುಮಧುರವಾದಂತಹ ಗೀತೆಯನ್ನ. ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ಕುಸುಮಗಳು ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ತುಂಬುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ ಈ ಕನ್ನಡ ತಾಯಿಯ ಮಡಿಲಲ್ಲಿ ವೀರ ಮರಣವ